ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुन रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी। पहली वाली बात कहा, परम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज तो जैविक खेती शुरू करूंगा। माटी से प्रेम की परंपरा है परंपरागत खेती। ನಿಮಗೆ ಕೋವಿಡ್ 19 ಸೋಂಕಿನ ಸೌಮ್ಯ ಲಕ್ಷಣ ಇದೆಯೇ? ಗುಣಲಕ್ಷಣ ರಹಿತ ಕೋವಿಡ್ 19 ಸೋಂಕಿನಿಂದ ಬಳಲುತ್ತಿದ್ದೀರಾ? ಹಾಗಿದ್ದರೆ ಮನೆಯಲ್ಲೇ ಆರೈಕೆ ಪಡೆಯಿರಿ. ಉತ್ತಮ ಗಾಳಿ ಬೆಳಕು ಇರುವ ಶೌಚಾಲಯ ಹೊಂದಿರುವ ಪ್ರತ್ಯೇಕ ಕೊಠಡಿಯಲ್ಲಿ ವಿಶ್ರಾಂತಿ ಪಡೆಯಿರಿ. ಸೋಂಕಿತರ ಆರೈಕೆಗೆ ದಿನದ 24 ಗಂಟೆ ಮನೆಯ ಒಬ್ಬ ಸದಸ್ಯರು ಮೀಸಲಿರಬೇಕು. ಮನೆಯಲ್ಲಿಯೇ ಪಲ್ಸ್ ಆಕ್ಸಿಮೀಟರ್ ಥರ್ಮೋಮೀಟರ್ ಇಟ್ಟುಕೊಳ್ಳಿ. ಬಿಸಿ ನೀರು, ಬಿಸಿ ಆಹಾರ, ವೈದ್ಯರು ಶಿಫಾರಸು ಮಾಡಿದ ಔಷಧಗಳನ್ನು ಸಮಯಕ್ಕೆ ಸರಿಯಾಗಿ ಸೇವಿಸಿ. ಕೋವಿಡ್ 19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತ ಮಿತ್ರ ಸಹಾಯವಾಣಿ 1440 ಅಥವಾ ಆರೋಗ್ಯ ಸಹಾಯವಾಣಿ 1044ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಈ ದಿನದ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನಲ್ಲಿ ಸಾರ್ಥಕತೆ ಕುರಿತು ಕೆಆರ್ ಪೇಟೆ ತಾಲೂಕು ಅಕ್ಕಿ ಹೆಬ್ಬಾಳು ಹೋಬಳಿ ಮತ್ತು ಗ್ರಾಮದಲ್ಲಿ ಕೃಷಿ ನಡೆಸುತ್ತಿರುವ ಕೃಷಿಕ ದಂಪತಿ ಬಿಆರ್ ಸುಮಾ ಹಾಗೂ ಎಎನ್ ರಮೇಶ್ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಆರ್ಪೇಟೆ ತಾಲೂಕು ಅಕ್ಕಿ ಹೆಬ್ಬಾಳು ಗ್ರಾಮ ಮತ್ತು ಹೋಬಳಿ, ಇಲ್ಲಿ ಯಶಸ್ವಿಯಾಗಿ ಕೃಷಿ ನಡೆಸ್ತಿರುವಂತಹ ಕೃಷಿ ದಂಪತಿಗಳು ಶ್ರೀಮತಿ ಸುಮಾ ಬಿ ಆರ್ ಹಾಗೂ ಎ ಎನ್ ರಮೇಶ್ ಅವರು. ಸುಮಾ ಮತ್ತು ರಮೇಶ್ ಅವರು ಸುಮಾರು 9 ಎಕರೆ ಕೃಷಿ ಪ್ರದೇಶದಲ್ಲಿ ಭತ್ತ ಬೆಳೀತಾರೆ, ಕಬ್ಬು ಬೆಳೀತಾರೆ, ತೆಂಗು, ಅಡಿಕೆ ಈ ರೀತಿಯ ಬೆಳೆಗಳು, ಮಾವು, ಸಪೋಟ, ಸೀಬೆ ಈ ರೀತಿಯ ಹಣ್ಣಿನ ಮರಗಳು, ಅರಣ್ಯ ಕೃಷಿಯನ್ನು ಮಾಡ್ತಾ ಇದ್ದಾರೆ, ತೇಗ ಹಾಗೂ ಸಿಲ್ವರ್ ಮರಗಳು, ಜೊತೆಗೆ ಪಶುಪಾಲನೆಯನ್ನು ಮಾಡ್ತಾ ಇದ್ದಾರೆ, ಕುರಿ ಮೇಕೆ ನಾಟಿ ಕೋಳಿಗಳು ಇವುಗಳ ಪೋಷಣೆಯನ್ನು ಮಾಡ್ತಾ ಇದ್ದಾರೆ. ಸಮಗ್ರ ಕೃಷಿಗೆ ಒಂದು ಮಾದರಿಯನ್ನು ಹಾಗೆ ಇವರು ಸಂಪೂರ್ಣವಾಗಿ ಗಂಡ ಹೆಂಡತಿ ಇಬ್ಬರು ಕೃಷಿಯಲ್ಲಿ ನಿರತರಾಗಿದ್ದಾರೆ. ಈಗ ಪ್ರಾರಂಭದಲ್ಲಿ ಶ್ರೀಮತಿ ಸುಮಾ ಅವರನ್ನೇ ನಾವು ಮಾತಾಡ್ಸೋಣ. ನಮಸ್ಕಾರ ಸುಮಾ ಅವರೇ. ನಮಸ್ಕಾರ ಸರ್. ನೀವು ಯಾವ ಊರಿನವರು? ಈ ಅಕ್ಕಿ ಹೆಬ್ಬಾಳು ಹೋಬಳಿಗೆ ಮದುವೆ ಆಗಿ ಬಂದಿದ್ದೀರಿ, ನಿಮ್ಮ ಸ್ವಂತ ಊರು ಯಾವುದು, ಹುಟ್ಟಿದ ಊರು ಯಾವುದು, ತವರ ಮನೆ? ಸರ್, ನಮ್ದು ಕೆಆರ್ಪೇಟೆ ತಾಲೂಕು ಬುಕುನ್ಕೆರೆ ಹೋಬಳಿ ಬಳ್ಳೆಕೆರೆಯಿಂದ ಅಕ್ಕಿ ಹೆಬ್ಬಾಳು ಮದುವೆ ಆಗಿದೆ ಸರ್. ಮದುವೆ ಆದಾಗ ಎಷ್ಟು ವರ್ಷ, ಏನ್ ವಿದ್ಯಾಭ್ಯಾಸ ಮಾಡಿದ್ರಿ? ನಾನು ಸೆಕೆಂಡ್ ಪಿ ಯು ಸಿ ಓದ್ತಿದ್ದೆ ಸರ್, ಆಗ್ಲೇ ಮದುವೆ ಆಗಿತ್ತು, 17 ವರ್ಷ. ಮದುವೆ ಆಯ್ತು, ಹಾಗಾಗಿ ಪಿ ಯು ಸಿ ತನಕ ಓದೋದಕ್ಕೆ ಸಾಧ್ಯ ಆಯ್ತು. ನಿಮ್ದು ಕೃಷಿ ಕುಟುಂಬನಾ? ಹೌದು ಸರ್, ನಾವು ಕೃಷಿ ಕುಟುಂಬ, ಆದ್ರೆ ನಮ್ಮ ಮನೆ ಎಲ್ಲಾರನು ಎಜುಕೇಶನ್ ಮಾಡಿಸಿದ್ದಾರೆ ಸರ್. ನಿಮ್ಮ ವಿದ್ಯಾರ್ಥಿ ದೆಸೆಯಲ್ಲೂ ಸಹ ಕೃಷಿ ಚಟುವಟಿಕೆಗಳು ಅಂದ್ರೆ ನಿಮ್ಮ ತಂದೆಯವ್ರ ಜೊತೆ ತಾಯಿಯವ್ರ ಜೊತೆ ಕೃಷಿ ಭೂಮಿಗೆ ಹೋಗೋದು ಅದೆಲ್ಲ ಸ್ವಲ್ಪ ಪರಿಚಯ ಇತ್ತಾ? ಇತ್ತು ಸರ್, ನಮ್ಮ ಅಪ್ಪನು ಮಾಡ್ತಿದ್ರು ಸರ್, ಅದ್ರ ಜೊತೆಗೆ ಅಂಗಡಿನೂ ಇಟ್ಕೊಂಡಿದ್ರು, ಜಮೀನ್ ಕೆಲಸನು ಮಾಡ್ತಿದ್ರು ಸರ್ ನಮ್ಮಪ್ಪ. ಕೃಷಿ ಹಿನ್ನೆಲೆ ಇತ್ತು ಕುಟುಂಬದಲ್ಲಿ. ಈ ಕುಟುಂಬಕ್ಕೆ ಬಂದಾಗ 17 ವರ್ಷಕ್ಕೆ ಮದುವೆ ಆಗಿ ಬಂದ್ರಿ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 18 ವರ್ಷ ತುಂಬಿತು ಸರ್. ಇಬ್ರು ಮಕ್ಕಳಿದ್ದಾರೆ, ಅವ್ರೇನ್ ಮಾಡ್ತಾ ಇದ್ದಾರೆ? ಈಗ ಮಗ ಸೆಕೆಂಡ್ ಪಿ ಯು ಸಿ ಓದ್ತಿದ್ದಾನೆ, ಇನ್ನೊಬ್ಬ ಮಗ 9ನೇ ಕ್ಲಾಸ್ ಓದ್ತಿದ್ದಾನೆ ಸರ್. ನಮಗೆ ಗೊತ್ತಾಯ್ತು ಈ 9 ಎಕರೆ ಪ್ರದೇಶದಲ್ಲೂ ನೀವು ಯಶಸ್ವಿಯಾಗಿ ಕೃಷಿಯನ್ನ ಗಂಡ ಹೆಂಡತಿ ಇಬ್ರು ಪೂರ್ಣ ಪ್ರಮಾಣದಲ್ಲಿ ನಿಮ್ಮನ್ನೇ ನೀವು ತೊಡಗಿಸ್ಕೊಂಡು ಮಾಡ್ತಾ ಇದ್ದೀರಿ ಅಂತ ಹೇಳಿ, ಈಗ ಈ ಕುಟುಂಬಕ್ಕೆ ಬಂದಾಗ ಯಾವ ಥರ ಇತ್ತು ಈ ಒಂದು 18-19 ವರ್ಷದಲ್ಲಿ? ಆಗ ರಮೇಶ್ ಅವರ ಕೃಷಿ ಕ್ಷೇತ್ರ ಯಾವ ಥರ ಇತ್ತು, ಈಗ ಏನೆಲ್ಲ ನಾವು ನೋಡ್ಬೋದು? ಅವಾಗ ನಾವು ಬಂದಾಗ ಸ್ವಲ್ಪ ಮಾಡ್ತಿದ್ರು ಚೆನ್ನಾಗೇನೆ, ಅವಾಗೆಲ್ಲ ಕಾಯಿ ಫಲ ಬಿಡ್ತಿರ್ಲಿಲ್ಲ, ಕಮ್ಮಿನೇ ಅಡಿಕೆ, ನಾನು ಬಂದ್ಮೇಲೆ ಅಡಿಕೆ ನೆಟ್ಟರು. ಇವಾಗ ತುಂಬ ಜಾಸ್ತಿ ಇಳುವರಿ ಐತೆ ಅದ್ರದ್ದು, ತೆಂಗು, ಅಡಿಕೆ, ಹಣ್ಣಿನ ಫಲ ಎಲ್ಲ ತುಂಬ ಚೆನ್ನಾಗಿದೆ. ಇವಾಗ ಕೆಲಸ ಆಗ್ಲೂ ಮಾಡ್ತಿದ್ರು, ಈಗಲೂ ಮಾಡ್ತಾವ್ರೆ, ಚೆನ್ನಾಗಿ ಮಾಡ್ತಾರೆ. ಜಮೀನ್ ಕೆಲಸ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆಯವರು. ನಿಮ್ಗೆ ಅದಕ್ಕೆ ಖುಷಿ, ನಿಮಗಿಂತ ಅವ್ರು ಕಡಿಮೆ ಓದಿದ್ದಾರೆ ಆ ತರ ಏನ್ ನಿಮ್ಗೆ ಅನ್ನಿಸ್ಲಿಲ್ಲ? ನಾನು ಜಾಸ್ತಿ ಓದಿದೀನಿ ಆದ್ರೂ ಒಂದು ಕೃಷಿ ಕುಟುಂಬಕ್ಕೆ ಹೋಗ್ತಾ ಇದ್ದೀನಿ ಅಂತ ಏನಿರ್ಲಿಲ್ಲ. ಇಲ್ಲ ಸರ್, ನಮ್ ಕೃಷಿ ಅಂದ್ರೆ ತುಂಬಾ ಇಷ್ಟ ಸರ್ ನಮ್ಗು. ನಮ್ಮ ಅಪ್ಪ ಅವ್ರ ಮನೇನು ಕೃಷಿನೇ ಇದ್ದಿದ್ದು, ಇಲ್ಲೂ ತುಂಬಾ ಕೃಷಿ ಇಷ್ಟ. ಒಟ್ಟಿನಲ್ಲಿ ತುಂಬಾ ಖುಷಿಯಾಗಿದ್ದೀರಿ. ಇರ್ಲಿ, ಈಗ ನೀವು ಏನೆಲ್ಲ ಕೆಲಸ ಮಾಡ್ತೀರಿ ಅಂತ ನಾವು ರಮೇಶ್ ಅವ್ರನ್ನ ಮಾತಾಡಿಸಿ ತಿಳ್ಕೊಳ್ಳೋಣ. ನಮಸ್ಕಾರ ರಮೇಶ್. ನಮಸ್ತೆ ಸರ್. ನಿಮ್ಮ ಶ್ರೀಮತಿ ಸುಮಾ ಬಿ ಆರ್ ಅವರು ಹೇಳಿದ್ರು ಕೃಷಿಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತೀರಾ ನೀವು ಅಂತ ಹೇಳಿ. ಈಗ ನೀವು ಹೆಚ್ಚು ಕಡಿಮೆ ಕೃಷಿ ಪ್ರಾರಂಭ ಮಾಡಿದಾಗ ಯಾವ ತರ ಇತ್ತು? ಈ 9 ಎಕರೆ ಪ್ರದೇಶದಲ್ಲಿ ಏನೆಲ್ಲ ಬೆಳೆಗಳು ಆವಾಗಿತ್ತು? ಹೇಗೆ ನೀವು ಅಭಿವೃದ್ಧಿ ಪಡಿಸ್ತಾ ಹೋದ್ರಿ? ನಮ್ದು ಅಂದ್ರೆ ಅವಾಗ ಜಾಸ್ತಿ ಗದ್ದೆನೇ ಇದ್ದಿದ್ದು, ಭತ್ತನೇ ಬೆಳಿತಿದ್ದ ಅವಾಗ ಜಾಸ್ತಿ. ಆಮೇಲೆ ನಾವೇನ್ ಮಾಡ್ದೋ, ಈಗ ನಾವೆಲ್ಲ ಎದ್ದಿದ್ದಾದ್ಮೇಲೆ ತೋಟ ಮಾಡ್ದೋ, ತಂಗಿನ ಗಿಡ ಎಲ್ಲ ನೆಟ್ಟಿರ ತೋಟ ಮಾಡಿ ಎಲ್ಲ ಮಾಡ್ದೋ. ಆಮೇಲೆ ತಿರುಗಾಟಿಕೆ ತೋಟ ಅವೆಲ್ಲ ಮಾಡ್ದೋ ಹೆಚ್ಚಾಗಿ. ಈಗ ಜಾಸ್ತಿ ಅದರಿಂದ ಅದೇ ಜಾಸ್ತಿ ಬರೋ ಸ್ಟಾರ್ಟ್ ಆಯ್ತು. ಅಂದ್ರೆ ಆ ಕಾಲದಲ್ಲಿ ಬರೀ ಭತ್ತ ಕಬ್ಬು ಭತ್ತದಲ್ಲಿ ಅಂತ ಏನು ಅಂತ ಇಳುವರಿ ಅಂತ ಬರಲ್ಲ ಭತ್ತದಲ್ಲಿ. ಏನಿದ್ರೆ ತಂಗು ಕಬ್ಬು ಕಾಯಿ ಆ ತರ ಬೆಳೆದ್ರೆ ಆದಾಯ ಜಾಸ್ತಿ ಸರ್. ಈ 9 ಎಕರೆ ಪ್ರದೇಶದಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಬೆಳೆ ವೈವಿಧ್ಯತೆಯನ್ನ ನಾವು ಕಾಣ್ತೀವಿ. ಹೇಳಿ, ಈಗ ನಿಮ್ಮ ಬಾಯಿನಲ್ಲೇ ಏನೆಲ್ಲ ಬೆಳೆಯನ್ನ ಈಗ ಯಾರೇ ಇಲ್ಲಿಗೆ ಬಂದ್ರು ನೋಡಬಹುದು ಅಂತ? ಯಾರೇ ಬೇಕಾದ್ರೂ ಬಂದ್ರು ಬಂದು ನೋಡ್ಕೊಂಡು ಹೋಗ್ಬೋದು, ಏನಿಲ್ಲ. ಚೆನ್ನಾಗಿ ತೋಟ ಗೀಟ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ ಸರ್. ನಮ್ಮಲ್ಲಿ ತಂಗು, ಅಡಕೆ, ಆಮೇಲೆ ಸಪೋಟ, ಸೀಪೆ, ಒಂದು ಎಕರೆಗೆ ಫುಲ್ ಬರೀ ಅದನ್ನೇ ಮಾಡ್ಬಿಟ್ಟಿದ್ವಿ. ಜಾಗ ಸಿಲ್ವಾರ ಇಟ್ಬಿಟ್ಟು ಅದ್ರೊಳಗಡೆಗೆ ಎಲ್ಲಾನು ಅದೇ ತರ ಮಾಡ್ಬಿಟ್ಟಿದ್ವಿ. ದಿನ ಪೂರ್ತಿ ಗಂಡ ಹೆಂಡತಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರ್ತೀವಿ. ಮಾಡ್ಲೇಬೇಕು, ಮಾಡಿದ್ರೆ ನಡೆಯಲ್ಲ. ಈಗ ಜಾಸ್ತಿ ಜಮೀನಿಂದ ಬೆಳಗ್ಗೆ ಎದ್ದು ಅವೆಲ್ಲಾನು ಮಾಡ್ಲೇಬೇಕು ಇಲ್ಲಿ ಅಲ್ಲಿ ಅಂತ. ನಮ್ದು 3 ತವ ಜಮೀನು ಇದೆ, 3 ತವ ಓಡಲೇಬೇಕು, 3 ತವ ಮಾಡ್ಲೇಬೇಕು ಸರ್. 3 ಕಡೆ ಸೇರಿ 9 ಎಕರೆ ಒಟ್ಟು ಇರೋದು. ಈಗ ಭತ್ತ ಸಹ ನೀವು ಬೆಳೀತಾ ಇದ್ದೀರಿ ಅಲ್ವಾ? ಸುಮಾರು 2.5 ಎಕರೆ ಪ್ರದೇಶದಲ್ಲಿ ನಿರಂತರವಾಗಿ ಭತ್ತ ಬೆಳೀತಾ ಇದ್ದೀರಿ. ಭತ್ತದ ಕೃಷಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ ಮಾಡಿ. ಏನೆಲ್ಲ ತಳಿಗಳನ್ನ ಬೆಳಿತೀರಿ, ಏನ್ ಇಳುವರಿ ಬರುತ್ತೆ, ಅವುಗಳ ಒಂದು ನಿರ್ವಹಣೆ ಹೆಂಗ್ ಮಾಡ್ತೀರಿ? ಸರ್ ಏನಿಲ್ಲ, ನಾವು ಅಂದ್ರೆ ಭತ್ತ ಅಂದ್ರೆ ಮುಂಚೆ ಜ್ಯೋತಿ ಭತ್ತ, ಶಿಶಿಪೋರ್ ಭತ್ತ ಅವೆಲ್ಲ ಸ್ವಲ್ಪ ಇಳುವರಿ ಕಮ್ಮಿ. ಅದಕ್ಕೋರ್ ನಾವು ಜಯ ವಿ ಏನಾರು ಆ ತರ ಟೈಪ್ ಬೆಳೆಯೋದು, ಸಣ್ಣ ಭತ್ತ ಬೆಳೆದ್ರು. ಅವೇನಾಯ್ತದೆ ಅಂದ್ರೆ ಎಕರೆಗೆ ಒಂದೊಂದು ಎಕರೆಗೆ ಬರೀ 1 ಕೆಜಿ ಆಗಿ ಒಯ್ಯೋದು, ಒಳ್ಳೆ ಇಳುವರಿ ಬರ್ತದೆ ಭತ್ತ. ಅದು ಎಕರೆಗೆ 20 ಕ್ವಿಂಟಲ್ನಂಗೆ ಅದು ನಮ್ಮ ಇದರಲ್ಲಿ ಭತ್ತ ಬೆಳೀತದೆ. ನಾವು ಅದಕ್ಕೆ ಮಾಡ್ತೀವಿ, ಅದನ್ನೇ ಬೆಳಿತೀವಿ ಜಾಸ್ತಿ, ಜಯ ವಿ ಏನಾರನ್ನೇ ಬೆಳಿತೀವಿ. ವರ್ಷಕ್ಕೊಂದು ಬೆಳೆ, ವರ್ಷಕ್ಕೊಂದೇ ಬೆಳೆ ಭತ್ತ. ಆಮೇಲೆ ಇನ್ನೊಂದು ಬೆಳೆಗೆ ತಡ್ಡಿ ಪಡ್ಡಿ ಎಳ್ಳು ಪಳ್ಳು ಅವು ಬಿತ್ಕೋತೀವಿ. ಈ ಕಾಯಂಗೆ ಇಷ್ಟು ಇಳುವರಿ ಬರ್ತಾ ಇದೆ ನಿಮ್ಗೆ, ನಿರಂತರವಾಗಿ ಬರ್ತಾ ಇದೆ, ಹಂಗಾಗಿ ಆ ತಳಿಗಳನ್ನೇ ಬೆಳಿತೀವಿ. ಸಸಿ ಮಡಿ ಎಲ್ಲ ಹೆಂಗ್ ಮಾಡ್ಕೋತೀರಿ? ಸಸಿ ಮಾಮೂಲಿ ತರ ಆಗೇನೆ ಎಷ್ಟು, ಈಗ ನಾವ್ 1 ಎಕರೆಗೆ ಎಷ್ಟಾರ ಆಗಿ ಹೋಯ್ತಿದ್ದ ಮುಂಚೆ ನಲ್ಲ, ಮುಂಚೆ 1 ಎಕರೆಗೆ ಆಗಿ ಹೋಗ್ಬೇಕು ಅಂದ್ರೆ 30-30 ಕೆಜಿ ಭತ್ತ ತಗೊಂಡು ಹೋಗ್ಯವು. ಈಗ ಅಷ್ಟೇ ಅದಕ್ಕೆ ಬರೀ 1/2 ಕೆಜಿ ಭತ್ತ ಹೋಯೋದು. ಅವೇ ಬೆಜ್ಜನ್ ಪೈರ್ ಆಗುತ್ತೆ, 25 ರೂಪಾಯಿ ನಾಟಿ ಮಾಡಿದ್ರೆ. ಏನ್ ಅಂತಿರ್ತಾರೆ ನಾಟಿ ಮಾಡಿಸ್ತೀರಿ? ಮಾಮೂಲಿ ನಾಟಿನ ಏನು ಗೇಣ್ಗಳನ್ನ ನಾಟಿ ಹಾಕ್ತಾರೆ ಅದೇ ನಾಟಿ. ಮಾಮೂಲಿ ಮುಂಚೆ ಏನಾಗ್ತಿರೋ, 30 ರೂಪಾಯಿ ಭತ್ತ ಹೋದಾಗ, 30 ಕೆಜಿ ಭತ್ತ ಹೋದಾಗ ಏನ್ ನಾಟಿ ಮಾಡ್ತಿರೋ ಅದೇ ತರ ನಾಟಿ ಅಲ್ಲವ. 6 ಕೆಜಿನ ಬೇಕಷ್ಟು ಪೈರ್ ಆಯ್ತವೆ. ಇಳುವರಿ ಮಾತ್ರ ಇಳುವರಿ ಚೆನ್ನಾಗ್ ಬರ್ತದೆ. ಅದಕ್ಕೆಲ್ಲ ಇದೆಲ್ಲ ಮಾರಾಟ ಮಾಡ್ಬಿಡ್ತೀರಾ? ಎಲ್ಲ ಅಲ್ಲೇ ಮಾರಾಟ ಮಾಡ್ತೀವಿ, ಇಲ್ಲ APMCಗೂ ಬಿಡ್ತೀವಿ. ಈ ಸರ್ಕಾರದಿಂದ ಇದ್ ಮಾಡಿದ್ರೆ 1,800 ರೂಪಾಯಿ ಅಲ್ಲಿಗೆ ಬಿಟ್ಟಿದ್ದು. ಈಗ ಜಾಸ್ತಿ ಆಗಿದೆಯಲ್ಲ. 1,868 ರೂಪಾಯಿ ಪರವಾಗಿಲ್ಲ ಅನ್ಸುತ್ತಾ? ಪರವಾಗಿಲ್ಲ ಅನ್ಸ್ತದೆ. ಇಲ್ಲಿ ಬರೀ 1,300 ದಲ್ಲಾಳಿಗಳು ಕೊಟ್ರೆ ಅಲ್ಲಿಗೆ ಬಿಟ್ರೆ ಒಂದ್ ತಿಂಗಳು ಲೇಟ್ ಆಗಿ ಬಂದ್ರೆ ದುಡ್ಡು ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನಿರಂತರವಾಗಿ ನೀವೊಂದು 2.5 ಎಕರೆ ಪ್ರದೇಶದಲ್ಲಿ ಭತ್ತ ಬೆಳಿತಾನೆ. ಈಗ ಭತ್ತ ಬೆಳೆಯುವಂತ ಸಂದರ್ಭದಲ್ಲಿ ಉಪಯೋಗಿಸಿದಂತ ರಸಗೊಬ್ಬರಗಳು, ಅವುಗಳ ಪ್ರಮಾಣ ವರ್ಷ ವರ್ಷಕ್ಕೂ ಕಡಿಮೆ ಆಗಿದೆಯೋ ಜಾಸ್ತಿ ಆಗಿದೆಯೋ? ಅವಕ್ಕೆಲ್ಲ ದುಬಾರಿ ರೇಟ್ ಆಗೋಯ್ತು. ನಾವು ಮಾಮೂಲಿ ಹಾಕದೆ 2.5 ಎಕರೆಗೆ ನಾಟಿ 5 ಮೂಟೆ ಹಾಕ್ಲೇಬೇಕು. ಆಮೇಲೆ ಕಳೆ ಕಿತ್ತ ಮೇಲೆ 2 ಮೂಟೆ ಯೂರಿಯಾ ಹಾಕ್ಲೇಬೇಕು. ಅದನ್ನ ಹಾಕಿ ಮಾಡ್ಲೇಬೇಕು. ಮಾಮೂಲಿ ಹೆಸರೆಲೆ ಗೊಬ್ಬರ ಕೊಟ್ಟಿಗೆ ಅವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ಈಗ ಕಾಳಂಗದ್ದೆ ಅಲ್ವಾ, ನಾವು ಬೇಗ ಫಾಸ್ಟ್ ಆಗಿ ಎದ್ದು ಬಿತ್ ಬಿಡ್ತೀವಿ. ಎಳ್ಳು ಎಲ್ಲ ಬಿತ್ಬಿಟ್ಟು ಎಳ್ಳು ಕುಯ್ಕೊಂಡ ತಕ್ಷಣಕ್ಕೆ ಡ್ಯಾಜ ಬಿತ್ತಿಸ್ಬಿಡ್ತೀವಿ. ನಮ್ಮ ನಾಟ್ಲಗದ್ದೆ ಅದಕ್ಕೆ ಒಳ್ಳೆ ಕರೆಕ್ಟಾಗಿ ಸೊಪ್ಪು ಬಂದಿರ್ತದೆ, ಅವಾಗ ಅದು ಹೊಡೆದು ನಾಟಿ ಮಾಡ್ತೀವಿ. ಹಂಗ್ ಮಾಡೋದ್ರಿಂದ ನಿರಂತರವಾಗಿ ಇಳುವರಿ ಬರುತ್ತೆ. ಕಬ್ಬನ್ನು ನಿರಂತರವಾಗಿ ಬೆಳೀತಾ ಇದ್ದೀರಿ ನೀವು? ಕಬ್ಬನ್ನು ಬೆಳೀತಾ ಇದೀವಿ. 1 ಎಕರೆ ಕಬ್ಬು ಬೆಳಿಲೇಬೇಕು ನೀವು? 1 ಎಕರೆ ಕಬ್ಬು ಬೆಳೀಲೇಬೇಕು. ಅದೇನು ಅಭ್ಯಾಸನ ರೂಢಿನಾ? ಅದು 1 ಎಕರೆ ಕಬ್ಬು ಇತ್ತು ಅಂದ್ರೆ ಮನೇಲಿ ದುಡ್ಡಿದಂಗೆ. ಈ ಭತ್ತ ಅಂದ್ರೆ ಅದು ಇದು ಆಯ್ತು, ರೋಗ ಹೊಡಿತು ಅದು ಇದು ಅಂತ ಏನಾದ್ರೂ ಇದಾಯ್ತು ಅಂದ್ರೆ ಕಬ್ಬಲ್ಲ ಹಂಗಲ್ಲ, ಗ್ಯಾರಂಟಿ ದುಡ್ಡು ಬಂದೇ ಬರುತ್ತೆ ಅನ್ನೋದು ಒಂದು ಭರವಸೆ. ಮೇಲೆ ಕಬ್ಬು ಯಾವಾಗಲೂ ಬೆಳಿತಾ ಇರ್ತೀವಿ. 1 ಎಕರೆಲಿ ಬೆಳಿತೀರಿ? ಅದು ಅಂದ್ರೆ ಇನ್ನೊಂದು ಸ್ವಲ್ಪ ಜಾಗದಲ್ಲಿ ನಮ್ಗೆ ಗಾಡಿ ಹೋಗ್ತು ಅಂದ್ರೆ ಅದರಿಂದ 1 ಎಕರೆ ಆರಾಮಾಗಿ ಗಾಡಿ ಹೋಯ್ತದೆ ಅಂದ್ಬಿಟ್ಟು 1 ಎಕರೆ ಯಾವಾಗಲೂ ಕಬ್ಬು. ಈಗ ಯಾವ್ದು ಕಬ್ಬು ಇರೋದು ತಳಿ? 517. ಎಷ್ಟು ಇಳುವರಿ ಬಂದಿತ್ತು ಹೋದ ವರ್ಷ? ಈ ಸಲ ಕಬ್ಬು ಕಡ್ದಾಗ 80 ಟನ್ ಆಗಿತ್ತು 1 ಎಕರೆಗೆ. ಇನ್ನು ಜಾಸ್ತಿ ಆಗ್ಬೋದಲ್ವಾ? ಆಗ್ಬೋದು ಬೆಳೆದ್ರೆ. ಬೆಳೆದ್ರೆ ನಾವು ಆದಷ್ಟು ಸುತ್ತ ಇಕ್ಕಳು ಪಕ್ಕಳ ವರ್ಷ ಇದ್ಮಾಡಿದ್ರೆ 80 ಟನ್ ಕಬ್ಬು ಆಗಿತ್ತು. ಈಗ ಕುಳೆ ಇದೆಯಾ? ಕುಳೆ ಇದೆ, ಕುಳೆನು ಚೆನ್ನಾಗಿದೆ. ಚೆನ್ನಾಗಿದೆ. ಎಷ್ಟು ಇಳುವರಿ ಬರ್ಬೋದು ಈ ಸಲನು? ಅಷ್ಟೇ ಬರ್ಬೋದು, ಹೆಚ್ಚು ಕಮ್ಮಿ. ಒಂದು 8 ಟನ್ ಹೆಚ್ಚಿಗೆ ಅಷ್ಟೇ ಬರುತ್ತೆ. ತೆನೆ ಕಬ್ಬು 80 ಟನ್ ಬಂದಿತ್ತು. 80 ಟನ್ ಬಂದಿತ್ತು. ಈಗ ಬಿತ್ತನೆ ಎಲ್ಲ ಎಲ್ಲಿಂದ ತಂದ್ರಿ ನೀವೇ? ಬಿತ್ತನೆ ನಮ್ಮ ಫ್ರೆಂಡ್ ಹತ್ರನೇ ಕಟ್ಕೊಂಡಿದ್ದು, ಅವ್ನಿಗೆ 8 ಟನ್ ತಗೊಂಡ್ಬಿಟ್ಟು 3 ಟನ್ ಕಟ್ಕೊಂಡು ನೆಟ್ಟಿದ್ದು. ಈ ಕಬ್ಬಿನ ಬೆಳೆಯಲ್ಲಿ 80 ಟನ್ ಇಳುವರಿ ತೆಗಿಬೇಕು ಅಂದ್ರೆ ಹೆಂಗೆ ನಿರ್ವಹಣೆ ಎಲ್ಲ ಹೆಂಗ್ ಮಾಡ್ಬೇಕು? ನಿರ್ವಹಣೆ ಅಂದ್ರೆ ಈಗ ನಾವು 80 ಟನ್ ಕಬ್ಬು ಬೆಳಿತೀವಿ ಅಂದ್ರೆ ಒಂದು 30,000 ರೂಪಾಯಿ ಖರ್ಚಾಗಿ ಆಗುತ್ತೆ. ಸಾಲಿಗೆ ಎಷ್ಟಂತರ ಇದೆ? ಮಾಮೂಲಿ 3 ಅಡಿ. 3 ಅಡಿ? 3 ಅಡಿ ಸಾಲ ಹೊಡೆದೇ ನೆಡೋದು ಕಬ್ಬು. ಅಂತರ್ ಬೆಳೆ ಏನು ಅಂತರ್ ಬೆಳೆ ಏನ್ ಮಾಡಲ್ಲ, ಆರಾಮಾಗಿ ಕಬ್ಬು ನೆಟ್ಬಿಟ್ಟು 3 ಅಡಿಗಿಂತ ಸ್ವಲ್ಪ ಜಾಸ್ತಿ ಬಿಟ್ರೆ ಒಳ್ಳೇದು ಅಂತಾರ. ಒಳ್ಳೇದು ಅಂತಾರ, ನಾವದೇನೋ ಉಳಗೆ ಬಳಕೆಲ್ಲ ಕರೆಕ್ಟ್ ಆಗಿರ್ತದೆ ಅನ್ಬಿಟ್ಟು 3 ಅಡಿ ಲೆಕ್ಕಾಚಾರಕ್ಕೆ ಅರೆಬಿಡ್ ನಾಟಿ ಮಾಡೋದು. 3 ಅಡಿ ಇದ್ರೆ ಸಾಕು ಅಂತ ನೀವು ಹೇಳೋದು. ಹಂಗಾಗಿ ನಿರಂತರವಾಗಿ ದುಡ್ಡು ಬರುತ್ತೆ ಅಂತ ನೀವು ಕಬ್ಬನ್ ಬೆಳೆ ಬೆಳಿತೀವಿ? ಹಾ, ಕಬ್ಬನ್ ಬೆಳೆ ಬೆಳಿತೀವಿ. ನೀರಿನ ವ್ಯವಸ್ಥೆ ಭತ್ತ ಕಾವಲಿನೇ ಇದೆ? ನಮ್ದು ಕಾವಲಿನೇ ಇದೆ. ಇನ್ ಮಾತ್ರ ತೋಟ ತಗೊಂಡ್ರೆ ಪಂಪ್ ಸೆಟ್ ಇದೆ, ಗದ್ದೆ ಹೇಳಿದ್ರೆಲ್ಲ ಕಾವಲಿನೇ. ಈಗ ನೀವು ಕೃಷಿ ಪ್ರಾರಂಭ ಮಾಡಿದಾಗ ಇಲ್ಲಿ ಏನೆಲ್ಲ ಬೆಳೆಗಳು ಇರ್ತಿದ್ವು ಅವಾಗ? ಅವಾಗ ಜಾಸ್ತಿ ಭತ್ತ ಕಬ್ಬು ಅಷ್ಟೇ ಜಾಸ್ತಿ ಇರ್ತಿದ್ವು ಅವಾಗ ನಾವು ಫಸ್ಟ್ ಮಾಡಿದಾಗ. ಆಮೇಲೆ ತೋಟ ಗೀಟ ಅಂತೆಲ್ಲ ಮಾಡ್ಕೊಂಡು ಇದಾಗಿದ್ರು. ಈಗ 200 ತೆಂಗಿನ ಮರಗಳಿದೆ ಅಂತ ಹೇಳಿದಿರಿ, ಇದೆಲ್ಲ ನೀವ್ ಹಾಕಿದ್ದು? ನಿಮ್ಮ ತಾತನೇ ಹಾಕಿದ್ದು? ತಾತ ಹಾಕಿದ್ದು. ತಾತ ಹಾಕಿದ್ದು. ಎಷ್ಟು ವರ್ಷದ ಮರಗಳಾಗ ನೀವು? ಇವಾಗ ಹೆಚ್ಚು ಕಮ್ಮಿ ಒಂದು 25 ವರ್ಷ ಮರ. ನೀವಾಗಿನ್ನು ಚಿಕ್ಕವರು? ನಾವಿನ್ನು ಚಿಕ್ಕವರು. ಅವಾಗ ಎಲ್ಲ ನಮ್ ತಾತನೇ ಮಾಡಿಸಿದ್ದು, ನಾವೇ ಉತ್ತಿ ಎಲ್ಲ ಮಾಡಿದ್ದು, ಆದ್ರೆ ನೆಡ್ಸಿದ್ದು ಪಡಿಸಿದ್ದು ಬೋರ್ ಕೊರಿಸಿದ್ದು ಎಲ್ಲ ನಮ್ ತಾತನೇ ಮಾಡಿದ್ದು. ನೀವು ಆವತ್ತಿಗೆ ಎಲ್ಲ ಉಳಕ್ಕೆಲ್ಲ ಮಾಡ್ತೀವಿ? ಉಳಕ್ಕೆಲ್ಲ ಮಾಡ್ತಿದ್ದೇವೆ ನಾವು. ಜಾಸ್ತಿ ಓದ್ಲಿಲ್ಲ ಯಾಕೆ? ಜಾಸ್ತಿ ಓದೇನು ಹಣೆ ಬರ ನಮ್ಗೆ ಓದ್ ಹತ್ತಿನ ನಾವು ಓದ್ಲಿಲ್ಲ. ಈಗೇನ್ ಬೇಜಾರೇನಿಲ್ಲ? ಬೇಜಾರೇನಿಲ್ಲ, ಆ ತರ ಏನಿಲ್ಲ. ನಮ್ಮ ಹಣೆ ಬರದಲ್ಲಿ ಇದ್ದು ಗೇತ. ಈಗ ರಮೇಶ್ ನಿಮ್ಗೆ ಕಾಸು ಬರೋದು ಯಾವ್ದು ಜಾಸ್ತಿ? ಜಾಸ್ತಿ ನಮಗ್ ಬರೋದು ಅಂದ್ರೆ ತಂಗು ಅಡಕೆ ಕಬ್ಬು. ಅಡಿಕೆ ಮರಗಳು ಸುಮಾರು ಒಂದು 500 ಹಳೆ ಮರಗಳು 450 ಹೊಸ್ತಾಗ ಹಾಕಿದಿರಿ. ಹೊಸ್ತಾಗ ಹಾಕಿರ ಅಂದ್ರೆ ನೀವೇ ಎಲ್ಲಿಂದ ತಂದಿರಿ ಅದನ್ನ? ಅದನ್ನ ನಾವೇ ಒಳ್ಳೆ ಹಳಮರದಲ್ಲಿ ನೋಡ್ಬಿಟ್ಟು ಗೋಟಾ ತಗೊಂಡ್ಬಿಟ್ಟು ನಾವೇ ನರ್ಸರಿ ಮಾಡ್ಕೊಂಡು ನಮ್ಮ ಅದನ್ನ ತಗೊಂಡು ನಾಟಿ ಮಾಡಿದ್ವಿ. ಇಲ್ಲ, ನೀವೇ ನರ್ಸರಿ ಮಾಡ್ಕೊಂಡು? ನಾವೇ ನರ್ಸರಿ ಮಾಡ್ಕೊಂಡು ನಾವೇ ಸಸಿ ಗಳಿಸ್ಕೊಂಡು ನಾವೇ ತಗೊಂಡು ನಾಟಿ ಮಾಡಿದ್ವಿ. 500 ಪ್ಯಾಕೆಟ್ ಎಲ್ಲ ಮಾಡಿ ಇಟ್ಕೊಂಡು ತಗೊಂಡೋಗಿ. ಈಗಲೂ ನರ್ಸರಿ ಇದೆಯಾ? ಈಗಲೂ ಇದೆ. ಅಂದ್ರೆ ಅದನ್ನ ಮಾರಾಟ ಮಾಡ್ತೀರಾ ನೀವು? ಇವಾಗಲೂ ವರ್ಷಕ್ಕೆ 1,000 ಒಯ್ತೀವಿ. ಹೋಗಿ ಪ್ಯಾಕೆಟ್ ಮಾಡಿ ಇಟ್ಟಿರ್ತೀವಿ, ಅದ ಬಂದವರಿಗೆ ಸೇಲ್ ಮಾಡ್ತೀವಿ. ಎಷ್ಟು ಒಂದು ಪ್ಯಾಕೆಟ್ಗೆ ಎಷ್ಟು? ಒಂದು ಸಸಿ 25 ರೂಪಾಯಿ. ಅದೊಂದು 6 ತಿಂಗಳು ಇಟ್ಕೊಂಡಿರ್ತಾರ? ಅದೊಂದು ವರ್ಷ ಬೇಕು. ಈಗ ನಾವೆಲ್ಲ ಮಾಡಿ ಇದ್ ಮಾಡ್ತು ಅಂದ್ರೆ ನಮ್ಮ ಭೂಮಿಗೆ ಆಗ್ತು ಅಂದ್ರೆ ಅದ್ ಪ್ಯಾಕೆಟ್ ಮಾಡಿ ಚೆನ್ನಾಗಿ ರೆಡಿಯಾಗಿ ಮಾರಾಟಕ್ಕೆ ಒಂದು ವರ್ಷ ಬೇಕು. ಒಂದ್ ವರ್ಷ ಬೇಕು. ಪರವಾಗಿಲ್ಲ ಅನ್ಸುತ್ತ? ಆದಾಯ ಇದೆ ಅದ್ರಲ್ಲಿ? ಪರವಾಗಿಲ್ಲ, ಅದ್ ಇದೆ. ಸುಮಾರು ಜನ ಬರ್ತಾರ ಕೇಳ್ಕೊಂಡು? ಬರ್ತಾರೆ ಬರ್ತಾರೆ ಬರ್ತಾರೆ. 1,000 ಅಂತೂ ಮಾಡೇ ಮಾಡ್ತೀವಿ. ಒಟ್ಟು ನಾವು ಜಾಸ್ತಿ ತರ ಕೇಳಿಸ್ಕೊಳಲ್ಲ, ಏನು ಇರ್ಲಿ ಅನ್ಬಿಟ್ಟು 1,000 ಬಗ್ಗೆ ಇಟ್ಟಿರ್ತೀವಿ ಪ್ಯಾಕೆಟ್ ಮಾಡಿ. ಇನ್ನು ತೋಟಗಾರಿಕೆ ಬೆಳೆಗಳಿಗೆ ಬಂದ್ರೆ ಮಾವು 1 ಎಕರೆ ಪೂರ್ತಿ ಬೇರೆ ಬೇರೆ ವೆರೈಟಿದು ಹಾಕಿದೀರಾ ಹೇಳಿ, ಯಾವ್ದೆಲ್ಲ ವೆರೈಟಿ ಹಾಕಿದೀರಾ ಎಲ್ಲಿ? ಅದು ಎಲ್ಲ ಇಲ್ಲೇ ನಾವು ಮುರ್ಕಳ್ಳಿ ಫಾರಂ ಅಂತ ಐತೆ ನಮ್ ಕೇರ್ಪಡ ತರಕಾರಿ, ಅಲ್ಲಿಂದನೇ ತಗೊಂಡ್ಬಂದ ಎಲ್ಲಾನು. ಆಮೇಲೆ ಹೋದ ಒಂದ್ ಸ್ವಲ್ಪ ಗುಣಿಗಳು ಹೊಂಟೋಗ್ಬಿಟ್ಟು ಹೋದಕ್ಕೆ ತಿರುಗ ಕೇರ್ಪಡ ಮಾರಕ್ ಬರ್ತದಿರು ತಮಿಳ್ನಾಡವ್ರು, ಅವ್ರ ಹತ್ರಕ್ಕೆ ಹೋದ ಅವ್ರ ಏನ್ ಮಾಡ್ಬಿಟ್ರು ಎಲ್ಲ ಬಾದಾಮಿ ಗಿಡ ತಗೊಳೇನ್ ಕೊಟ್ಬಿಟ್ರು. ಅವೇನಾಗೋದು ಸಿಂಹ ಆಮಿನಿ ಗಿಡ ಹೋಗ್ಬಿಟ್ಟು, ಒಂದ್ 7 ಆಮಿನಿ ಗಿಡ ಅವೆ, ಇನ್ನ 23 ಎಲ್ಲ ಎಲ್ಲ ಜಾತಿ ಗಿಡಗಳು ಅವೆ. ಪ್ರತಿ ವರ್ಷನೂ ಅದರಿಂದ ಆದಾಯ ಇದೆಯಾ? ಪರವಾಗಿಲ್ಲ, ಆದಷ್ಟು ಅಚ್ಚುಕಟ್ಟಾಗಿ. ಈಗ 1 ಎಕರೆ ಮಾವಿನ ಇಟ್ಬಿಟ್ಟಿದ್ವಿ, ತ್ಯಾಗ ಸಿಲ್ವಾರ ಎಲ್ಲ ಇಟ್ಕೊಂಡಿದ್ದು, ಅದ್ರೊಳಗಡೆ ಅವ್ರಿಗೆ ಬೆಳ್ತವೆ ಆರಾಮ. ದನ ಕರ ಎಲ್ಲ ಅವಲ್ಲ ಅಚ್ಚುಕಟ್ಟಾಗಿ, ಅದ್ರೊಳಗಡೆ ದನ ಮೇಯ್ಕತ್ತೆ. ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ದನ ಮೇಯ್ತವೆ. ನೀರಾವರಿ ಇಲ್ಲ ಸರ್? ನೀರಾವರಿ ಇಲ್ಲ, ಅಂದ್ರೆ ಬೋರಿಂದ ಜೆಟ್ ಹಾಕ್ಬಿಟ್ಟು ಅವ್ರಿಗೆ ಎಲ್ಲ ಆರ್ಸಿಸ್ಬಿಡ್ತೀವಿ. ಹೌದಾ? ಅವಾಗವಾಗ ಈ ಬೇಸಿಗೆ ಕಾಲದಲ್ಲಿ ಜೆಟ್ ಹಾಕ್ಬಿಟ್ಟು ಆರ್ಸಿಸ್ಬಿಟ್ಟು ನೆಲ್ಲ ಒಳ್ಳೆ ಮೇವು ಬರ್ತದೆ, ದನ ಮೇಯ್ಕತ್ತೆ. ಸಂಪೂರ್ಣವಾಗಿ ಮಳೆ ಆಶ್ರಯದಲ್ಲೇ ಬೆಳೀತಾ ಇದೆ? ಬೆಳೀತಾ ಇದೆ. ಆಮೇಲೆ ಜೆಟ್ ಹಾಕಿ ಬೇಸಿಗೆ ಟೈಮಲ್ಲಿ ನೀರು ನೋಡಿದ್ದೀವಿ. ಆ ನೀರ್ಗೆ ಹೆಂಗೆ ವ್ಯವಸ್ಥೆ? ಬೋರ್ನಿಂದ ಬೋರ್ ಐತಲ್ಲ, ಬೋರ್ನಿಂದಾನೆ ಪೈಪ್ ಕನೆಕ್ಷನ್ ಕೊಟ್ಕೊಂಡು ಜೆಟ್ನ ಕೊಡಿಸ್ತೀವಿ. ಒಟ್ಟಲ್ಲ ನಾವು ಬೇಸಿಗೆದಲ್ಲಿ ಸ್ವಲ್ಪ ನೀರು, ಬೇಸಿಗೆಲ್ಲಿ ತ್ಯಾಗದ ಮರ ಎಲ್ಲ ಆಯ್ತಲ್ಲ ಅದರಿಂದ ಅವಕಾಶ ನೀರು ಬೇಕೊಂಡು ಹೊಡಿತೀವಿ. ಹಂಗೇನೆ ಸಪೋರ್ಟರ್ಸ್ ಇವೆ ಇವೆಲ್ಲ? ಅದೇ ನೀರು ಹೊಡಿತೀವಲ್ಲ ಎಲ್ಲ ಮಧ್ಯಾಹ್ನ ಮಾವು ಮಾವು ಮಧ್ಯದಲ್ಲೇ ನಾನು ಇಟ್ಟಿರೋ ತ್ಯಾಗ ಸಿಲ್ವಾರ ಎಲ್ಲಾನು. 1 ಎಕರೆ ಪ್ರದೇಶ ಪೂರ್ತಿ ಈ ತರಾನೇ ಇದೆ? ಈ ತರನೇ ಐತೆ ಫುಲ್ಲು ಹಣ್ಣಿನ ಬೆಳೆಗಳು. ಹಣ್ಣಿನ ಬೆಳೆಗಳು ಆಮೇಲೆ ಹಸು ಇವುಗಳಿಗೆ ಬೇಕಾದ ಮೇವು ಆ ಬೆಳೆಗಳನ್ನು ಬೆಳೆ ಅವಕ್ಕೆ ತಂಗ ತೋಟದೊಳಗಡೆ ಬೇಕಾದಷ್ಟು ಒಂದು 1/2 ಎಕರೆ ಇಲಾತಿ ಮೇವು ನೆಟ್ಬಿಟ್ಟಿದ್ವಿ. ಪೈಮೇಶನ್ ಅವು ಇವು ಅಂತ ಅದ್ಯಾವುದು ಬರ್ತದೆ ಅದೆಲ್ಲ ನೆಟ್ಬಿಟ್ಟಿದ್ವಿ. ಅದೇ ತುಂಬಾ ಕೂದಂಗ್ ಕೂದಂಗ್ ಸಿಗತ್ತಾ ಇರ್ತವೆ, ಮುಟ್ಟೆಗಟ್ಟಲೆ ಗೊಬ್ಬರ ತಗೊಂಡು ಹಾಕ್ತಾ ಇರ್ತೀವಿ, ಬದ್ತಾ ಇರ್ತವೆ, ತಿಂತಾ ಇರ್ತವೆ. ಯಾವಾಗಲೂ ಎತ್ಕೊಳಗೆ ಅದು ಇಲಾತಿ ಹಸ್ಕೊಳಗೆ ಯಾವಾಗಲೂ ಸಂಪೂರ್ಣವಾಗಿ ನಮ್ಮನೆ ಹಸ್ರು ಆಗ್ತಾ ಇರೋದೇ. ಹಸಿರು ಮೇವು ವರ್ಷ ಇಡೀ, ವರ್ಷ ಇಡೀ ಹಸಿರು ಮೇವು ಬೇಕಾದಷ್ಟು ಸಿಗುತ್ತೆ. ಬ್ಯಾಸ್ಗೆಯಲ್ಲಿ ಏನೇ ಇದ್ರು ತಾನೇ ನೀರ್ ಐತಲ್ಲ, ಬೋರ್ ನೀರ್ ಹೊಡಿತಾ ಇರ್ತೀವಿ, ಗೊಬ್ಬರ ಹಾಕ್ತಾ ಇರ್ತೀವಿ, ಒಳ್ಳೆ ಹಸಿರು ಮೇ ಸಿಗುತ್ತೆ. ಮೇಕೆ ಸಾಕಣೆ ಮಾಡಿದೀರಿ? ಮೇಕೆ ಸಾಕಿದ್ವಿ. ಅದರಿಂದ ಎಷ್ಟಿದೆ ಮೇಕೆ? ಮೇಕೆ ನಾವೇನು ಜಾಸ್ತಿ ಯಾರು ನೋಡ್ಕೊಳಕಾಗಲ್ಲ ಅನ್ಬಿಟ್ಟು ಒಂದು 3 ಮಾಡಿಕೊಂಡಿದ್ದೀವಿ ಅಷ್ಟೇ. ನಾಟಿ ಕೋಳಿಗಳು? ನಾಟಿಗಳು ಅವೇ ಒಂದು 25-30 ಬೇವು. ಬರುವಾಗ ನೆಂಟ್ರಿಗೆ ಆಗುತ್ತೆ? ನಾವು ಆಗುತ್ತೆ ಆಗುತ್ತೆ, ನೆಂಟ್ರುಗಳಿಗೂ ಆಗುತ್ತೆ, ನಮ್ಗೂ ಏನಾದ್ರು ಬಾಯಿ ಕೆಟ್ಟೋದಾಗ ನಮಗೂ ಆಗುತ್ತೆ. ಬಾಯಿ ಕೆಟ್ಟೋದಾಗ ನಿಮಗೆ, ಬೇರೆ ಟೈಮಲ್ಲಿ ನೆಂಟ್ರಿಗೆ. ಒಟ್ಟಿನಲ್ಲಿ ಇಲ್ಲಿ ಯಾಕೆ ನಾನು ಕೇಳಿದೆ ಅಂದರೆ, ಒಬ್ಬ ರೈತ ಅವನ ಜೀವನಕ್ಕೆ ಏನೆಲ್ಲ ಅಗತ್ಯ ಇದೆಯೋ ಅದನ್ನ ಎಷ್ಟು ಮಟ್ಟಕ್ಕೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಅವನೇ ಸಂಪಾದನೆ ಮಾಡ್ಕೋಬೇಕು ಅಥವಾ ಅವನೇ ಉತ್ಪಾದನೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈಗ ನೀವು ನಿಮ್ಮ ಕುಟುಂಬದಲ್ಲಿ ಆ ಕುಟುಂಬದ ನಿರ್ವಹಣೆಗೆ ಬೇಕಾಗಿರುವಂತದ್ದನ್ನೆಲ್ಲ ಇದೆ, ಹಾಲಿನ ಒಂದು ಉತ್ಪನ್ನಗಳು ಸಿಗುತ್ತೆ, ಭತ್ತ ಬೆಳಿತೀರಿ, ಭತ್ತ ಬೆಳಿತೀವಿ, ಕಬ್ಬು ಬೆಳಿತೀವಿ, ತರಕಾರಿ ಆಲೂಗಡ್ಡೆ ಬೆಳಿತೀರಿ, ಎಲ್ಲ ಎಲ್ಲ ಐತೆ. ತರಕಾರಿ ಏನಾದ್ರು ಬೆಳಿತೀರಾ? ತರಕಾರಿ ನಾವು ಹೊಲಸ ತರಕಾರಿ ಅವೆಲ್ಲ ಏನು ಬೆಳೆಯಕ್ಕೆ ಹೋಗಲ್ಲ. ಈಗ ಇಷ್ಟನ್ನ ಬೆಳೆಯೋದಾಯ್ತು, ಈಗ ಇಳುವರಿ ಬಗ್ಗೆ ಮಾತಾಡೋಣ. ಮೊದಲು ಆಗ ನಿಮ್ಮ ತಾತ ಹಾಕಿದ ಮರಗಳು ಎಷ್ಟು ಇಳುವರಿ ಕೊಡ್ತಿತ್ತು, ಅದರಲ್ಲಿ ಏನಾದ್ರು ಬದಲಾವಣೆ ಆಗ್ತಿದ್ಯಾ? ನೀವು ತೆಂಗಿನ ಮರಗಳಿಗೆ ಸರ್ ಏನಿಲ್ಲ, ಅದಕ್ಕೆ ವರ್ಷಕ್ಕೊಂದ್ಸಲಿ ಚೆನ್ನಾಗಿ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ನೆಟ್ ಬಿಟ್ಟು ಅಂದ್ಬಿಟ್ಟು ನೆಟ್ ತಕ್ಷಣಕ್ಕೆ ಹಂಗಂಗೆ ಹೋಯ್ತಾರಲ್ಲ ಅವು. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ ತಕ್ಷಣಕ್ಕೆ ನಾವು ಅಪ್ಷಣ್ ತಂದ್ಬಿಟ್ಟು ಹುಳ್ಳಿ ಉಚ್ಚಳ್ಳು ಅಪ್ಷಣ್ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಬಿದ್ದ್ಬಿಡ್ತೀವಿ, 3 ತಿಂಗಳಿಗೆ ಒಳ್ಳೆ ಚೆನ್ನಾಗಿ ಬೆಳವಣಿಗೆ ಬರ್ತದೆ. ಅವಾಗ ಏನ್ ಮಾಡ್ತೀವಿ ಅದೆಲ್ಲ ಉತ್ತಿ ರೋಟ್ರಿ ಪಟ್ರಿ ವಾಡಿಸಿ ಚೆನ್ನಾಗಿ ಎಲ್ಲ ರೆಡಿ ಮಾಡ್ಬಿಡ್ತೀವಿ. ಅವಾಗ ಏನಾಯ್ತಂದ್ರೆ ತುಂಬಾ ಚೆನ್ನಾಗಿ ಫಲ ಸಿಗುತ್ತೆ. ತಂಗನ್ ಬರ್ತಾರೆ ತಂಗು ಅಡಕೆ ಯಾವ್ದೇ ಆಗಲಿ ಅದು ವರ್ಷಕ್ಕೊಂದ್ಸಲ ಬಿತ್ಬಿಟ್ಟು ಗೊಬ್ಬರ ಮಾಡ್ತು ಅಂದ್ರೆ ಅಪ್ಷಣ್ ಬೇಲನ್ವೆ ತುಂಬಾ ಚೆನ್ನಾಗಿ ತೋಟ ಫಲವತ್ತಾಗಿರ್ತದೆ. ಈಗ ತೆಂಗಿನ ತೋಟ ಬೇರೆ ಅಡಿಕೆ ತೋಟ ಬೇರೆ ಅಥವಾ ಎರಡೂ ಮಧ್ಯ ಇಲ್ಲ, ನಮ್ಮ ತೆಂಗಿನ ತೋಟನೂ ಐತೆ ಅಡಿಕೆ ತೋಟ ಎರಡು ಮಧ್ಯದ ಐತೆ. ಆಮೇಲೆ ತಿರ್ಗಿ ಈಗ ಬೇಡಕ್ಕೆ ಬೇಡ ಅನ್ಬಿಟ್ಟು ಬೇರೆ ಸಪ್ರೇಟ್ ಆಗಿ ಒಂದು ಎಕರೆ ತೋಟ ಮಾಡ್ಬಿಟ್ಟಿದೀವಿ ಬರೀ ಅಡಿಕೆ. ಅದ್ಬಿಟ್ಟೊಳಕ್ಕೆ ಇದ್ರೊಳಕ್ಕೆ ನೀರು ನೆಟ್ಟಿಲ್ಲ, ಅಂತರ್ ಬೆಳೆ ಇನ್ನೇನಿಲ್ಲ, ಅದ್ರೊಳಗಡೆ ಏನಿಲ್ಲ. ಈಗ ಅದ್ರೊಳಗಿಂದ್ರೆ ಇನ್ನು ಸಸಿ ಅಲ್ವಾ, ಈಗ 3 ವರ್ಷದ ಸಸಿ ಅದ್ರೊಳಗಡೆ ಇರ್ಲಿ ಬಾಳೆ ನೆಟ್ಟಿದ್ವಿ. ಬಾಳೆ ಅದೇ ಏಲಕ್ಕಿ ಬೆಳೆ ನೆಟ್ಟಿದ್ವಿ. ಏಲಕ್ಕಿ ಬೆಳೆ ಮೊದಲನೇ ಬೆಳೆನ ಇದು? ಹಾ ಮೊದಲನೇ ಬೆಳೆ. ಇನ್ನೊಂದು ಒಂದೆರಡು ಬೆಳೆ ತೆಗಿಬೋದು ಅದು. ಅದ್ರೊಳಗಡೆ ಒಂದ್ ಇದೊಂದ್ಸಲ ಇದು ತೆನೆ ಗುಳೆ ಬರ್ತದೆ, ಆಮೇಲೆ ಇನ್ನೊಂದು ಕುಳೆಗಳಿಂದ ದಪ್ಪ ದಪ್ಪ ಬೆಳ್ಕೊಂಡ್ರೆ ಅದಕ್ಕೆ ಅಡಿಕೆ ಮರ ಫಸಲು ಬಂದು ಅಂತ ಲೆಕ್ಕಾಚಾರ. ಯಾವ ಅಂತರದಲ್ಲಿ ಹಾಕಿದಿರಿ ಬಾಳೆ? ನಾವು ಟ್ಯಾಕ್ಟರ್ ಉಳ್ಬೇಕು ಆ ತರ ನೆಟ್ಟಿರೋದು, 6 ಪಾರಲ್ಲಿ ಉಳೋದು ಅಗಿಯೋದು ಪಗೆದಾಗಲ್ಲ ಅಂದ್ಬಿಟ್ಟು ಕರೆಕ್ಟಾಗೆಲ್ಲ 8 ಅಡಿ 9 ಅಡಿ ಆ ತರ ನೆಟ್ಬಿಟ್ಟಿದ್ವಿ. ದೊಡ್ಡ ಟ್ರ್ಯಾಕ್ಟರ್ ಹೋದ್ರೆ ಆರಾಮಾಗಿ ಓಡಾಡ್ಕೊಂಡು ಉಳ್ಬೇಕು ಆ ತರ ಮಾಡ್ಬಿಟ್ಟಿದ್ವಿ. ಟ್ರ್ಯಾಕ್ಟರ್ ನೀವೇ ಇಟ್ಕೊಂಡಿದ್ದೀರಾ? ಟ್ರ್ಯಾಕ್ಟರ್ ನಮ್ದು ನಮ್ಮ ಎತ್ತುಗಡೆ ಟಿಲ್ಲರ್ ಆಮೇಲೆ ಇಟ್ಕೊಂಡಿದ್ದೀವಿ, ಟ್ರ್ಯಾಕ್ಟರ್ ನಾವು ಇಟ್ಕೊಂಡಿದ್ದೀವಿ. ಇನ್ನು ಈ ಮಾರುಕಟ್ಟೆ ವಿಷಯಕ್ಕೆ ಬರೋಣ. ಭತ್ತ ಅಂತೂ ನೀವು ಹೇಳಿದ್ರಿ ರೇಟ್ ಸಿಕ್ತು ಅಂತ, ಕಬ್ಬನ್ನ ಏನ್ ಮಾಡ್ತೀರಿ? ಬೆಲ್ಲ ಕಬ್ಬು ಇಲ್ಲ ನಾ ಬೆಲ್ಲಗಿಲ್ಲ ಅವೆಲ್ಲ ಮಾಡೋದು. ನಮ್ದು ಇಲ್ಲಿ ಐಸೆಲ್ ಫ್ಯಾಕ್ಟ್ರಿ ಅಂತ ಐತೆ, ಬರೀ ಏನು 10 ಕಿಲೋಮೀಟರ್ ಅಲ್ಲಿಗೆ ಫ್ಯಾಕ್ಟ್ರಿ ಮಾಡ್ಬಿಡೋದೆ. ಒಳ್ಳೆ ರೇಟ್ ಸಿಗ್ತಾ ಇದೆ. 2,550 ರೂಪಾಯಿ ಕೊಡ್ತಾವ್ರಿ ಇವಾಗ. ತೆಂಗು ಒಂದ್ ಮರದಲ್ಲಿ ಎಷ್ಟು ಸರಾಸರಿ ಬರ್ತಾ ಇದೆ ಕಾಯಿ? ನಮ್ಗೆ ಕನಿಷ್ಠ ಅನ್ನೋ ಒಂದ್ ತೆಂಗು ಮರದಲ್ಲಿ 1 ವರ್ಷಕ್ಕೆ 2,000 ರೂಪಾಯಿ ಸಿಕ್ಕಿದೆ ಕಾಯಿ ದುಡ್ಡು. ಅಲ್ಲ ಸುಮಾರು ಎಷ್ಟು ಕಾಯಿ ಬರ್ಬೋದು ಅಂತ ನಾನು ಹೇಳೋದು? ಕಾಯಿ ಅಂದಾಜು ಆ ತರದಲ್ಲಿ 200 ಕಾಯಿ ಅಂತನಾ? ಹಾ, 100 ಕಾಯಿ ಬಿದ್ದ ಬೀಳುತ್ತೆ. ಸರಾಸರಿ ಅಷ್ಟೇ ಇದೆ, ಸರಾಸರಿ ಒಂದ್ ಮರದಲ್ಲಿ 200 ರೂಪಾಯಿ ಬಿದ್ದ ಬೀಳುತ್ತೆ. ಅದು ಈ ವರ್ಷ ಕಾಯಿ ರೇಟ್ ಈ ತರ ಆಯ್ತು ಅಂದ್ರೆ 2,000 ರೂಪಾಯಿಗಿಂತ ಜಾಸ್ತಿ ಆಯ್ತದೆ. ಮಿನಿಮಮ್ 10 ರೂಪಾಯಿ ಒಂದ್ ಕಾಯಿ ಹಾಕೊಂಡ್ರು 200 ಕಾಯಿ ಸಿಗುತ್ತೆ, 200 ರೂಪಾಯಿ ಸಿಗುತ್ತೆ ಒಂದ್ ಮರದಲ್ಲಿ. ಅಡಿಕೆಗೆಲ್ಲ ಹೆಂಗೆ ಮಾರುಕಟ್ಟೆ? ಮಾರುಕಟ್ಟೆಗೆ ಮಾರುಕಟ್ಟೆ ಅಂದ್ರೆ ಇಲ್ಲಿ ನಾವು ತೂಕದ ಲೆಕ್ಕನಾದ್ರು ಬರ್ತಾರೆ, ಅವ್ರ ಚೇಣಿ ಅಡಿಕೆ ಕೂದ್ ಬೇಸರು ಇಲ್ಲ ಹಂಗೆ ಯಾರು ತಗತ್ತೀನಿ ಅಂತ ಚೇಣಿ ಕೊಡಿ ಅಂತ ಚೇಣಿನೇ ಕೊಟ್ಬಿಡ್ತೀವಿ. ಇಲ್ಲ ತೂಕದಾಗ ಕೊಡಪ್ಪ ಕ್ಯಾಪಿಟಲ್ ಏನ್ ರೇಟ್ ಹಿಡಿತದ 2 ರೂಪಾಯಿ ಕಮ್ಮಿ ಅನ್ಬಿಟ್ಟು ಹಂಗೂ ಮಾರಾಟ ಮಾಡ್ತೀವಿ. ಅವರ ಕುಯ್ದು ಬೇಯಿಸ್ಕೊಂಡು ಹೋಯ್ತಾರ? ಹಾ, ಇಲ್ಲಿ ಬರೀ ಕುಯ್ಕೊಂಡು ತಗೊಂಡು ಹೋಗ್ತಾರೆ, ಅವ್ರ ಊರಲ್ಲಿ ಅವ್ರು ಬೇಯಿಸ್ಕೊತಾರೆ. ಅವ್ರ ಮಂಡಿ ಎಲ್ಲ ಮಾಡಿರ್ತಾರೆ, ಬಾಂಡ್ಲಿ ಎಲ್ಲ ಉಂಡ್ಕೊಂಡು ಬೇಯಿಸ್ಬೇಕಲ್ಲ ಅದನ್ನ, ಅಲ್ಲಿಗೆ ಹಂಡೆ ಎಲ್ಲ ಉಣೆ ಅಲ್ಕೊಂಡು ತಗೊಂಡು ಹೋಗ್ತಾರೆ. ಈಗ 650 ಗಿಡ ಹಾಕಿದಿರಲ್ಲ, ಅದೆಲ್ಲ ಇನ್ನು ಎಷ್ಟು ಯಾವ ಹಂತದಲ್ಲಿ ಇದೆ ಅದು? ಅದಾದ್ರೆ 3 ವರ್ಷ, ಇನ್ನು 3 ವರ್ಷ ಕಾಪಾಡ್ಬೇಕು ಸರ್. ಕಾಪಾಡ್ಬೇಕು ಅಂದ್ರೆ ಹೆಂಗ್ ಮಾಡ್ತೀವಿ? ಏನಿಲ್ಲ, ಇನ್ನೇನಾದ್ರು ಕೆಸರ ಮುಗಿದ್ವಿ, ಬಾಳೆ ಎಲ್ಲ ನೆಟ್ಟಿದ್ವಿ, ಇನ್ನೇನು ಬಾಳೆ ಕಟ ಮಾಡ್ಕೊಂಡ್ರೆ ಇವಾಗ ವರ್ಷಕ್ಕೊಂದು ಮಗು ನಮ್ಮ ಅಂಕರಿ ಮನೆ ಗೊಬ್ಬರ ಅವು ಇವೆಲ್ಲ ತುಂಬಿಕೊಂಡು ಹೋಯ್ತಾ ಇದೀವಿ. ಇನ್ನು 3 ವರ್ಷ ಕಾಪಾಡ್ಕೋತಂದ್ರೆ ಅವಿನ್ನ ಫಲಕ್ ಬಂದು ಅಂತ. ಆಮೇಲೆ ಸ್ವಲ್ಪ ಆರಾಮಾಗಿರ್ಬೋದು. ಓ, ಆಮೇಲೆ ಇನ್ನು ಚೆನ್ನಾಗಿರ್ತದೆ. ಈಗ ಹೆಂಗೆ ಬೆಳ್ಕೊಂಡು ಅಡಿಕೆ ಒಂದು ಎಕರೆ ಅಡಿಕೆ ತೋಟ ಮಾಡ್ಕೋತು ಅಂದ್ರು ಆರಾಮಾಗಿರ್ಬೋದು. ಅವು ಏನಿಲ್ಲ ಸರ್, ಫಸ್ಟು ನೆಟ್ಟಾಗ ಒಂದು 6 ವರ್ಷ ಕಷ್ಟ ಆಗುತ್ತೆ. ಏನು ಅದ್ರೊಳಗಡೆ ಅಂತ ಏನು ಹೇಳ್ಕೊಳಂತ ಆದಾಯ ಬರೋಲ್ಲ ಅನ್ನೋದು ಒಂದು ಉದ್ದೇಶಕ್ಕೆ. ಆಮೇಲೆ ಅದೇ ಆರಾಮಾಗಿ ವರ್ಷಕ್ಕೊಂದ್ಸರಿ ಒಂದೊಂದು ಮಕ್ಕಳಿ ಗೊಬ್ಬರ, ವರ್ಷಕ್ಕೆ 2 ಸರಿ ಉಕ್ಕೆ ಹೊಡೆದ್ರೆ ಸಾಕು, ಮುಗೀತು. ಯಾವನಾರು ಬಂದ್ಬಿಟ್ಟು ಒಂದು 5 ಲಕ್ಷ 1 ಲಕ್ಷ ಕೊಟ್ಬಿಟ್ಟು ಇದೀನಿ ಅಂತ ಹೋಯ್ತಾರೆ. ಆರಾಮಾಗಿರ್ಬೋದು, ಆರಾಮಾಗಿರ್ಬೋದು. ಇನ್ನು ಹಸು ಹಾಲನ್ನ ಅದನ್ನು ಡೈರಿಗೆ ಹಾಕ್ತೀರಾ? ಹಾ ಸರ್, ಹೌದು, ಡೈಲಿ ಒಂದು 20 ಬೆಳಿಗ್ಗೆ ಒಂದು ಹತ್ತು ಸಂಜೆ ಒಂದು ಹತ್ತು ಒಂದು 20 ಲೀಟರ್ ಹಾಲು ಹಾಕ್ತೀವಿ. ಹಾಲು ಕರಿಯೋದು ನೀವು ಮನೆಯವರು? ಅವ್ರವ್ರು ಕರೀತಾರೆ, ನಾವು ಕರಿತೀವಿ. ನೀವು ಏನೆಲ್ಲ ಕೆಲಸ ಮಾಡ್ತೀರಿ ಹಸುಗೆ ಸಂಬಂಧಪಟ್ಟಾಗ? ಹಸು ಸಂಬಂಧಪಟ್ಟಾಗೆ ನಾವು ಸಿ ಕಮ್ಮಿನೇ, ಹಾಲು ಕರಿಯೋದು ಅಷ್ಟೇ. ಇದೆಲ್ಲ ನಮ್ಮ ಮನೆಯಲ್ಲೇ ಮಾಡೋದು. ಮೇವು ಕುದ ಹಾಕೊಳ್ಳೋದು, ಬಾದ ಕುದ ಹಾಕೊಳ್ಳೋದು ಎಲ್ಲ ಅವಳ್ದೇನೆ. ತಿಂಡಿ ಬುನಿ ಹಾಕೊಳ್ಳೋದೆಲ್ಲ ಅವ್ರದ್ದು. ನಾವೇನಾದ್ರೆ ಗದ್ದೆ ಹತ್ರ ಎಲ್ಲ ಹೋಗಿದ್ ಬಂದ್ರು ಬೆಳಗ್ಗೆ ಟೈಮ್ ಬೇಗ ಕರೆದು ಹಾಲು ಹಾಕೊಂಡು ಹೋಗಿರ್ತೀವಿ, ಸಂಜೆ ಬಂದು ತಿರ್ಗಾದ ಟೈಮ್ ಬಂದು ಹಾಲು ಕರ್ಕೊಂಡು ತಗೊಂಡು ಹೋಗ್ತೀವಿ ಡೈರಿಗೆ. ಡೈರಿಗೆ ತಗೊಂಡು ಹೋಗೋದು ಮಾತ್ರ ನೀವು? ನಾವು ಒಂದಷ್ಟು ದಿನ ಹಾಲು ಕರೆಯೋದು, ಡೈರಿ ತಗೊಂಡು ಹೋಗೋದು ನನ್ನ ಜವಾಬ್ದಾರಿ. ಸರಿ ಸರ್, ಈಗ ಸುಮಾರು ಇನ್ನೊಂದಿಷ್ಟು ಮಾತಾಡ್ಸೋಣ. ಸುಮಾರು ಹೇಳಿ, ಒಟ್ಟಿನಲ್ಲಿ ಹಸುವುದೆಲ್ಲ ಮೇಲ್ವಿಚಾರಣೆ ನಿಮ್ದೇ ಅಂತ ಹೇಳ್ಬಿಟ್ರು. ಅವುಗಳಿಗೆ ಮೇವು ಹಾಕೋದು, ಕೊಟ್ಟಿಗೆ ಗಿಟ್ಟಿಗೆ ಎಲ್ಲ ಶುಭ್ರ ಮಾಡೋದು, ಲೆಕ್ಕಾಚಾರ ಮಾತ್ರ ಡೈರಿಗೆ ಹಾಲು ತಗೊಂಡೋಗಿ ನೋಟ್ ಎಣಿಸ್ಕೊಂಬರೋರು ಅವರ? ಅವ್ರದೇ ಎಲ್ಲ ಪೂರ್ತಿ ಎಲ್ಲ ಅವ್ರದೇ, ನಮ್ ಕೆಲಸ ಮಾತ್ರ ಮಾಡ್ತೀವಿ. ಆ ಹಸು ಮೈ ತೊಳಿಯೋದು, ಡೈಲಿ ಬೆಳಿಗ್ಗೆ ಎದ್ದು ಹಸು ಮೈ ತೊಳಿತೀನಿ, ತಿಂಡಿ ಮಡಗಿ ಹಾಲು ಕರಿಯೋದು, ಮತ್ತೆ ತಗೊಂಡೋಗ ತೋಟಕ್ಕೆ ಕಟ್ಬಿಟ್ಟು ಬಂದು ಹಸ್ರು ಬಕ್ಕು ಇದಾಕೋದು ಎಲ್ಲ ನಾನೇ ಮಾಡ್ತೀನಿ. ತಿಂಡಿ ಮಡಗಿ ಎಲ್ಲ ಮಾಡಿಬಿಟ್ಟು ಎರಡು ಹಸು ಅಲ್ವಾ, ಒಂದು ಹಸು ಕರಿತೀನಿ, ಕರಿಯೋ ಟೈಮ್ ಸಂಜೆ ಬಂದು ಕರ್ಕೊಂಡು ಹಾಲು ತಗೊ ಹೋಗ್ತಾರೆ ಸರ್. ಅವುಗಳ ಪಶು ಆಹಾರ ಏನೆಲ್ಲ ಕೊಡ್ತೀರಿ? ಇದು ಹಿಂಡಿ, ಪೀಡ್ಸು, ಚಿನ್ನಿ ಪೀಡ್ಸು, ಕಡಲೆ ಬೂಸ. ಪೀಡ್ಸ್ ಆದ್ರೆ ಎರಡು ಸೇರು, ಇನ್ನೆಲ್ಲ ಉಳಿದದ್ದು ಒಂದೊಂದು ಸೇರ್ ಹಾಕಿ. ಹಸಿರು ಮೇವೊಂದು ನೀವು ಬೆಳ್ಕೋತೀರಿ, ಮುಸ್ಕಿನ ಜೋಳ ಬೆಳಿತೀರಾ? ಅದು ಬೆಳೆದಿದ್ದೀವಿ ಸರ್, ಅದೊಂದು 15 ಕ್ವಿಂಟಲ್ ಆಗಿತ್ತು ಒಂದ್ಸರಿ, ಪೂರ್ತಿ ಹಸುಗೆ ಹಾಕಿದ್ವಿ, ಮಾರ್ಲೇ ಇಲ್ಲ ನಾವು. ಎರಡು ಹಸು ಇದೆಯಲ್ಲ ಮನೆಯಲ್ಲಿ, ಎರಡು ಹಸು ಎರಡು ಎತ್ತು, ಪೂರ್ತಿ ಅದಕ್ಕೆ ಹಾಕಿದ್ವಿ. ಅಂತೂ ಅವುಗಳ ದೃಷ್ಟಿಯಿಂದ ನೀವು ಒಂದಿಷ್ಟು ಕೃಷಿ ಮಾಡ್ತೀರಿ. ಹೌದು ಸರ್. ಹಸಿರು ಮೇವಿಗೆ ಹಾಲಿನ ಜೋಳಕ್ಕೆ ಬೇಕು ಅಂತ ಅಲ್ಲಿ. ಹೌದು ಸರ್, ಚೆನ್ನಾಗಿ ಹಾಲು ಕೊಡುತ್ತೆ ಅದು, ಇದು ಮುಸ್ಕಿನ ಜೋಳ ಹಾಕಿದ್ರೆ ಚೆನ್ನಾಗಿ ಹಾಲು ಬರುತ್ತೆ ಅನ್ಬಿಟ್ಟು ನಾವು ಮಾರ್ಲೇ ಇಲ್ಲ, ಅದನ್ನೇ ಮಡಿಕೊಂಡು ಮಿಲ್ಲಲ್ಲಿ ಬಿಡಿಸ್ಕೊಂಡು ಅದನ್ನ ಹಾಕಿದ್ವಿ. ಈಗ ಬೆಳಿಗ್ಗೆಯಿಂದ ಸಂಜೆ ತನಕ ಕೃಷಿಗೆ ಸಂಬಂಧಪಟ್ಟಂಗೆ ನಿಮ್ದು ಏನೆಲ್ಲ ಕೆಲಸಗಳಿರುತ್ತೆ ಸುಮಾ ಅವ್ರೆ? ಬೆಳಿಗ್ಗೆ ಇದ್ರೆ ಮಾಮೂಲಿ ಹಸುಗೆ ತಿಂಡಿ ಮಡಗೋದು, ಮೈ ತೊಳೆಯೋದು, ಹಾಲು ಕರಿಯೋದು, ಕರು ಕಟ್ಟೋದು, ಆಡಿಗೆ ಸೊಪ್ಪು ತರೋದು, ಕೋಳಿಗೆಲ್ಲ ಮಾಮೂಲಿ ಮೇವು ಹಾಕಿ ಅವೆಲ್ಲ ಕಸ ಗುಡಿಸಿ ಎಲ್ಲ ಮಾಡಾದ್ಮೇಲೆ ಮನೆ ಕೆಲಸ ಮಾಡಿಬಿಟ್ಟು ಮತ್ತೆ ಹೋಗಿ ಆ ಹಸುಗಳು ಕಟ್ಬಿಟ್ಟು ಬಂದು ಮನೆ ಕ್ಲೀನ್ ಮಾಡಿ ಮೇವು ಕೂದಾಕೋದು ಎರಡು ಹಸುಗೆ, ತಿಂಡಿ ಎಲ್ಲ ಉನಿ ಹಾಕಿ ಆ ಕೆಲಸ ಎಲ್ಲ ಮಾಡಾದ್ಮೇಲೆ ಸಂಜೆ ಹಾಲು ಕರಿಯೋದು ಎಲ್ಲ ಮಾಡಿದ್ಮೇಲೆ ತಗೊಂಡೋಗಿ ನಮ್ಮನೆಯವರು ಅಕ್ಕೆ ಬೆಳೆಸೋ ಒಂದು 1.5 ಕಿಲೋಮೀಟರ್ ಹೋಗ್ಬೇಕು, ಅಲ್ಗೆ ಹೋಗಿ ಹಾಲು ಹಾಕ್ಬಿಡ್ತಾರೆ. ತುಂಬಾ ಇನ್ನೇನಾರು ಹೇಳೋದಿದೆಯಾ? ಅಲ್ಲ, ಈ ನಾಟಿ ಕೋಳಿ ಇಷ್ಟೆಲ್ಲ ತರಕಾರಿ ಬೆಳೆಯೋಕೆ ತೊಂದರೆ ಆಗುತ್ತೆ ಅಂದ್ರು ನೀವು ಸಾಕ್ಸಿರಲ್ಲ, ಇದರಿಂದ ಏನಾರು ಅನುಕೂಲ ಇದೆಯಾ ನಿಮಗೆ? ತುಂಬಾ ಇದೆ ಸರ್, ಹಸುಗಿಂತ ಹೇಳ್ಬೇಕು ಅಂದ್ರೆ ನಾಟಿ ಕೋಳಿನೇ ತುಂಬಾ ಆದಾಯ ಇದೆ ಇದೆ ಸರ್. ಒಂದ್ 25 ಕೋಳಿ ಯಾವಾಗ್ಲೂ ಇರುತ್ತೆ? ಇರುತ್ತೆ ಸರ್, ಮೊಟ್ಟೆನಲ್ಲೇ ತುಂಬಾ ಆದಾಯ ಇದೆ. ನಮ್ಗೆ ಬೇಕು ಅಂದ್ರೆ ಒಂದ್ ಕೋಳಿ ಕಮ್ಮಿ ಅಂದ್ರು 20 ಮೊಟ್ಟೆ ಇಡುತ್ತೆ, ಅದ್ರಲ್ಲಿ ಒಂದ್ 10 ಮರಿ ಮಾಡಿಸಿದ್ರು ಇನ್ನೊಂದ್ 10 ಮಾರ್ಕೋಬಹುದು, ಅಥವಾ ನಮ್ಗೆ ಬೇಕು ಅಂದ್ರೆ ನಾವೇ ತಿನ್ಬಹುದು. ಆಮೇಲೆ ಒಂದ್ ಕೋಳಿ ಕಮ್ಮಿ ಅಂದ್ರೆ ಒಂದ್ 500-600 ರೂಪಾಯಿಗೆ ಕಮ್ಮಿ ಅಂತೂ ಹೋಗಲ್ಲ. ಹಸುಗಾದ್ರೆ ತುಂಬಾ ಮೇವು ಕುಯ್ಬೇಕು, ಕೆಲಸ ಕಸ ಬೆಳಿಬೇಕು ಎಲ್ಲ ಇದೆ, ಅದ್ರಲ್ಲಾದ್ರೆ ಕೆಲಸ ಕಮ್ಮಿ ಆದಾಯ ಜಾಸ್ತಿ ಸರ್. ಒಟ್ಟಿನಲ್ಲಿ ಗೃಹಿಣಿಯರಿಗೆ ಒಂದ್ ಆದಾಯ ಸರ್. ಬೇಕಾದಾಗ ಬ್ಯಾಂಕ್ ಅಲ್ಲಿ ಅವ್ರು ಹೇಳಿದ್ರಲ್ಲ, ಕಬ್ಬಲ್ ದುಡ್ಡು ಇದ್ದಂಗೆ ನಿಮ್ಗೆ ಕೋಳಿಲ್ ದುಡ್ಡು ಇದೆ. ಅವ್ರ ಗಂಡಸ್ರನ್ನೇ ಎಲ್ಲದಕ್ಕೂ ಕೇಳಕ್ಕಾಗಲ್ಲ, ಹೆಂಗಸ್ರಿಗೆ ಸಣ್ಣ ಪುಟ್ಟ ಖರ್ಚಿಗೆಲ್ಲ ತುಂಬಾ ಉಪಯೋಗ. ಒಂದ್ ಕೋಳಿ ಇದ್ರೆ ಒಳ್ಳೇದು. ಈಗ ನಮ್ಮ ಮಾತನ್ ಬೇರೆಯವರು ಕೇಳ್ತಿರ್ತಾರೆ, ಅವ್ರಿಗೂ ಅನ್ನಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರಲ್ಲ ರಮೇಶ್ ಮತ್ತೆ ಸುಮಾ ಅವರು, ನಾವು ಅವ್ರ ಜೊತೆ ಒಂದ್ 4 ಮಾತಾಡ್ಬೋದಾ ಅಂತ. ಹಂಗಾಗಿ ನಿಮ್ ದೂರವಾಣಿ ಸಂಖ್ಯೆನ 3 ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳ್ಬಿಡಿ. 9902320557 ನಿಧಾನ ಕೇಳಿ. 9902320557 9902320557 9902320557 ಇದು ರಮೇಶ್ ಅವರ ದೂರವಾಣಿ ಸಂಖ್ಯೆ. ಅಕ್ಕಿ ಹೆಬ್ಬಾಳು ಗ್ರಾಮ ಹಾಗೂ ಹೋಬಳಿ ಕೆ ಆರ್ ಪೇಟೆ ತಾಲೂಕು, ಇಲ್ಲಿ ಯಶಸ್ವಿಯಾಗಿ ಕೃಷಿ ನಡೆಸ್ತಾ ಇದ್ದಾರೆ. ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಮಾಡಿದ್ದಾರೆ, ಚೆನ್ನಾಗೂ ಬೆಳೆದಿದ್ದಾರೆ. ಈ ರೀತಿಯ ಒಂದು ಅನುಭವಗಳು ನಮ್ಮ ಕೇಳುಗರಿಗೂ ಅನುಕೂಲ ಆಗಲಿ ಅಂತ ಭಾವಿಸಿ ಇವತ್ತಿನ ಮಾತುಕತೆಯನ್ನು ನಾವು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಕೃಷಿ ಬದುಕಿನಲ್ಲಿ ಸಾರ್ಥಕತೆ ಕುರಿತು ಕೆಆರ್ ಪೇಟೆ ತಾಲೂಕು ಅಕ್ಕಿ ಹೆಬ್ಬಾಳು ಹೋಬಳಿ ಮತ್ತು ಗ್ರಾಮದಲ್ಲಿ ಕೃಷಿ ನಡೆಸುತ್ತಿರುವ ಕೃಷಿಕ ದಂಪತಿ ಬಿಆರ್ ಸುಮಾ ಹಾಗೂ ಎಎನ್ ರಮೇಶ್ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಿದಿರಿ. ಇವರೊಂದಿಗೆ ಪಾಲ್ಗೊಂಡವರು ಎಸ್ ಸುಬ್ರಹ್ಮಣ್ಯ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ್ ಕೋ ಮಾಸ್ಕ್ ಗಮ್ಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಹ್ ನ ಛುವೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯ ರಖೆ ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೇ ಛೋಡ್ನಾ ನಹೀ ಹೈ